ಸುರಕ್ಷಿತ್ ಗೌಡ್ ಹಾಡುವಾಗ ನಾನು ಅವನಿಗೆ ಏನ್ ಹೇಳಿದ್ದೀನಿ, ಅದು ಡೆಮಾನ್ಸ್ಟ್ರೇಷನ್ ನೀನ್ ಮಾಡಿದೀಯ ಎಕ್ಸಾಕ್ಟ್ಲಿ ದಿ ಡೈನಾಮಿಕ್ಸ್ ಪಾರ್ಟ್ಸ್. ದಿ ಪ್ಲಸ್ ಪಾಯಿಂಟ್ ಆಫ್ ಸೋನು ನಿಗಮ್ ಇಸ್ ದಟ್ ಯು ಫೀಲ್ ಆಸ್ ಇಫ್ ಹಿ ಈಸ್ ಎಂಜಾಯಿಂಗ್ ಸಿಂಗಿಂಗ್ ಇಟ್ ಅಂಡ್ ಹಿ ಮೇಕ್ಸ್ ಇಟ್ ಯು ಟು ಬಿಲೀವ್ ದಟ್ ಹಿ ನೋಸ್ ದಿ ಲ್ಯಾಂಗ್ವೇಜ್ ಅಂಡ್ ಹಿ ಈಸ್ ಸಿಂಗಿಂಗ್ ಇಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಷ್ಟು ಅವರ ಮಾಡ್ಯುಲೇಷನ್ ತುಂಬಾ ಚೆನ್ನಾಗಿರುತ್ತೆ, ಸಂಗತಿಗಳೆಲ್ಲ ಕ್ಲಿಯರ್ ಆಗಿರುತ್ತೆ. ಯು ಹ್ಯಾವ್ ಡನ್ ಇಟ್ ಬ್ಯೂಟಿಫುಲ್ಲಿ. Just beautiful. In modulation, in a dynamics is superb. Simply superb. Thank you, sir. Take care. Thank you. God bless you. It was like the straight dive of Sachin Tendulkar. ಸುಂದರವಾದ ಎರಡನೆಯ ಸಂಚಿಕೆಯ ಕಡೆಯ ಹಾಡಿಗೆ ಅದ್ಭುತವಾದ ಮುಕ್ತಾಯವನ್ನು ಹಾಡಿದ ಗೀತೆ ಇದು. ಇದಕ್ಕಿಂತಲೂ ಇನ್ನೇನು ಹೇಳಕ್ ಸಾಧ್ಯ ಇಲ್ಲ. ಶುಭಂ. ಥ್ಯಾಂಕ್ ಯು ಸರ್. ನಿನ್ನ ಹಾಡಿಗೆ ಮಿಡಿಯದ ಹೃದಯದ ಉಪಯೋಗ ಏನು? ಅಷ್ಟೇ. ಶುಭಾಶಯ. ಐ ಆಮ್ ಹಂಬಲ್ಡ್ ಬೈ ಯುವರ್ ಸಿಂಗಿಂಗ್. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಸರ್ ಹೇಳಿದಂಗೆ ಅಮೇಝಿಂಗ್ ಡೈನಮಿಕ್ಸ್. ಸೋನಲಿಂಗಂ ಪ್ಲಸ್ ಪಾಯಿಂಟ್, ಅದು ಮಹಾನ್ ಪ್ಲಸ್ ಪಾಯಿಂಟ್. ಅದೇ ಹೇಳ್ತಾ ಇದ್ವಿ ಈಗ. ಸೋನಲಿಂಗಂ ಒಂದು ಪ್ಲಸ್ ಅಂದ್ರೆ ಜಾಸ್ತಿ ಆಟ ಆಡಲ್ಲ, ಆ ಸಾಂಗ್ ಎಷ್ಟು ಬೇಕು ಅಷ್ಟೇ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿನೂ ಇರಲ್ಲ ಕಮ್ಮಿನೂ ಇರಲ್ಲ. ಸೊ ನೀನು ಹಾಡಿದ್ದು ಐ ಥಿಂಕ್ ಆಲ್ಮೋಸ್ಟ್ ಡೈನಮಿಕ್ಸ್ ಅಮೇಝಿಂಗ್, ಮಾತಾಡಂಗೆ ಇಲ್ಲ. ಆ ಸ್ವೀಟ್ನೆಸ್ ಇನ್ ದ ವಾಯ್ಸ್, ಎ ಲಿಟಲ್ ಬಿಟ್ ಪಿಚಿಂಗ್ ಇತ್ತು, ಬಟ್ ಫ್ರಾಂಕ್ಲಿ ಸೇಯಿಂಗ್ ದ ಬೆಸ್ಟ್ ಆಫ್ ದಿಸ್ ರೌಂಡ್, ದ ಬೆಸ್ಟ್ ಆಫ್ ದಿಸ್ ರೌಂಡ್.